ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನೈ ವಿಜಯದಾಸರ ಭಕ್ತಿರಚನೆ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್. ಚರಣ ಸರಸಿ ಜನಂಬಿದೆ ಗುರುಪುರಂದರದಾಸರೇ ನಿಮ್ಮ ಚರಣ ಸರಸಿ ಜನಂಬಿದೆ ಗರುವರಹಿತನ ಮಾಡಿಯನ್ನನು ಗರುವರಹಿತನ ಮಾಡಿಯನ್ನನು ಪೊರೆವ ಭಾರವು ನಿಮ್ಮದೇ ಪೊರೆವ ಭಾರ ನಿಮ್ಮ ಚರಣ ಸರಸಿಜ ನಂಬಿರೇ ಒಂದು ಅರಿಯದ ಮಂದಮತಿ ನಾ ಇಂದು ನಿಮ್ಮನು ವಂದಿಪೇ. ಒಂದು ಅರಿಯದ ಮಂದಮತಿ ನಾ ಇಂದು ನಿಮ್ಮನು ವಂದಿಪೇ. ಇಂದಿರೇಶನ ಪಾದ ತೋರಿಸು ತಂದೆ ಮಾಡು.